ಕನ್ನಡ ಅಭಿಮಾನದ ದಿನಾಚರಣೆ ಅರ್ಥಪೂರ್ಣವಾಗಿದೆ ಎಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಪಿ ಗೋವಿಂದರಾಜು ತಿಳಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 94ನೇ ಜಯಂತಿಯನ್ನು ಚಿತ್ರದುರ್ಗ ಜಿಲ್ಲೆಯ ಕಚೇರಿಯಲ್ಲಿ ಸರಳವಾಗಿ ಆಚರಿಸಲಾಯಿತು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನ ಕೆಲವೆಡೆ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರೆದಿತ್ತು. ರಾಯಚೂರಿನಲ್ಲಿ ದಿನದ ಗರಿಷ್ಠ 40°C ತಾಪಮಾನ ದಾಖಲಾಗಿದೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಹಗುರದಿಂದ ಸಾಧಾರಣ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34, ಕನಿಷ್ಠ 23°C ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ಹಲವು ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ವಾಪಸ್. ರಾಜ್ಯದೆಲ್ಲೆಡೆ ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಮತದಾನ ಜಾಗೃತಿ ಅಭಿಯಾನ. ಭಾರತ 2030 ವೇಳೆಗೆ ಮಲೇರಿಯಾ ಮುಕ್ತಗೊಳಿಸುವ ಗುರಿ, ಡಾಕ್ಟರ್ ಮನ್ಸುಖ್ ಮಾಂಡವೀಯ. ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಜನ್ಮದಿನ. ರಾಜ್ಯದೆಲ್ಲೆಡೆ ಗೌರವ ನಮನ ಸಲ್ಲಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹೊಸಪೇಟೆ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹಿಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸಿ ಆಹಾರ ಧಾನ್ಯಗಳ ಶೇಖರಣೆ ಮತ್ತು ಸಂಸ್ಕರಣೆ ಈ ಕುರಿತು ಡಾಕ್ಟರ್ ಜೆ ರಾಧಾ ಅವರೊಂದಿಗಿನ ಸಂದರ್ಶನ, ಚಿತ್ರಗೀತೆಗಳು ಹಾಗೂ ಕೃಷಿ ಗೀತೆಗಳನ್ನು ಕೇಳುವಿರಿ. ಬನ್ನಿ ಹಾಗಾದರೆ ಆರಂಭಕ್ಕೆ ಆಲಿಸೋಣ. ಆಹಾರ ಧಾನ್ಯಗಳ ಶೇಖರಣೆ ಮತ್ತು ಸಂಸ್ಕರಣೆ ಈ ಕುರಿತು ಡಾಕ್ಟರ್ ಜೆ ರಾಧಾ ಅವರೊಂದಿಗಿನ ಸಂದರ್ಶನವನ್ನು. ರೈತ ಮಿತ್ರರು, ಇವತ್ತು ನಮ್ಮ ಜೊತೆ ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಶ್ರೀಮತಿ ಜೆ ರಾಧಾ ಅವರಿದ್ದಾರೆ. ಅವರಿವತ್ತು ಈ ಆಹಾರ ಧಾನ್ಯಗಳ ಶೇಖರಣೆ ಮತ್ತು ಸಂಸ್ಕರಣೆ ಕುರಿತು ಕೆಲವು ಉಪಯುಕ್ತ ಮಾಹಿತಿಯನ್ನು ತಮಗೆ ನೀಡಲಿದ್ದಾರೆ. ರಾಧಾ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಈ ಆಹಾರ ಧಾನ್ಯಗಳ ಶೇಖರಣೆ ನಮ್ಮ ರೈತರಿಗೆ ಎಷ್ಟು ಮುಖ್ಯ ಅಂತೀರಿ ನೀವು? ನಮಗೆಲ್ಲ ಗೊತ್ತಿರೋ ಹಾಗೆ ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ ಅಂತ ಹೇಳ್ತೀವಿ. ಹೌದು. ಈ ತತ್ವದ ಪ್ರಕಾರ ಅಂದರೆ ಈಗ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂದರೆ ಆಹಾರ ಧಾನ್ಯದಲ್ಲಾಗುತ್ತಿರುವ 15-20% ನಷ್ಟವನ್ನು ನಾವು ನಿಯಂತ್ರಿಸಿ ಬೆಳೆದ ಧಾನ್ಯವನ್ನು ನಾವು ಸಂರಕ್ಷಣೆ ಮಾಡಬಹುದು. ಈ ನಷ್ಟವು ವಾರ್ಷಿಕ 600-800 crore ಅಂತ ಅಂದಾಜು ಮಾಡಲಾಗಿದೆ. ಇದು ಯಾಕೆ ಅಗತ್ಯ ಅಂದರೆ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರವನ್ನು ಸಂರಕ್ಷಿಸಿ ಪೂರೈಸುವ ಹಲವಾರು ಮಾರ್ಗಗಳಲ್ಲಿ ಬೆಳೆದದ್ದನ್ನು ಸುರಕ್ಷಿತವಾಗಿ ಶೇಖರಿಸಿ ಸಮಯ ಹಾಗೂ ಪರಿಸ್ಥಿತಿಗೆ ಅನುಗುಣವಾಗಿ ಉಪಯೋಗಿಸುವುದು ಒಂದು ಅತ್ಯಮೂಲ್ಯ ವಿಧಾನವಾಗಿದೆ. ಆಹಾರ ಧಾನ್ಯ ಶೇಖರಿಸಲು ಹಲವಾರು ಕಾರಣಗಳಿವೆ. ಏನಂದರೆ ನಿಸರ್ಗ ವಿಕೋಪದ ಸಮಯದಲ್ಲಿ, ಗಲಭೆ ಯುದ್ಧ ಪೀಡಿತ ಪ್ರದೇಶದ ಪರಿಹಾರಕ್ಕಾಗಿ, ಹಾಗೂ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಬರುವವರಿಗೆ, ಹೀಗೆ ಹಲವಾರು ಉದ್ದೇಶಗಳಿಗೆ ಆಹಾರ ಧಾನ್ಯಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವುದು ಅತ್ಯವಶ್ಯಕವಾಗಿದೆ. ಇದು ಯಾವುದ್ರ ಮೇಲೆ ಅವಲಂಬನೆ ಆಗಿರುತ್ತೆ ಅಂದರೆ ಧಾನ್ಯಗಳ ಮೌಲ್ಯ, ಅಪೇಕ್ಷಿತ ಶೇಖರಣಾ ಅವಧಿ, ಹಾಗೂ ಒಟ್ಟು ತೂಕ, ಇವುಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಸೂಕ್ತ ಶೇಖರಣಾ ವಿಧಾನಗಳನ್ನು ಪಾಲಿಸಬೇಕಾಗುತ್ತದೆ. ಅವಧಿ ಹೆಚ್ಚಾದಂತೆ ನಿಖರ ಮತ್ತು ಸುಧಾರಿತ ತಾಂತ್ರಿಕತೆ ಒಳಗೊಂಡ ಶೇಖರಣಾ ವಿಧಾನಗಳ ಅವಶ್ಯಕತೆ ಇದೆ. ಅಂದರೆ ಈ ಆಹಾರ ಧಾನ್ಯಗಳ ಶೇಖರಣೆ ಯಾಕೆ ಮುಖ್ಯ ಆಗುತ್ತೆ ಅಂತಂದ್ರೆ, ಒಂದು ಶೇಖರಣೆ ಸರಿಯಾಗಿ ಆಗದೆ ಗುಣಮಟ್ಟದ ಕೊರತೆಯಿಂದ ನಾವು 15-20% ಅಷ್ಟು ಆಹಾರ ನಷ್ಟ ಆಗ್ತಾ ಇದೆ. ಅದರ ಜೊತೆಗೆ ಸರಿಯಾಗಿ ಶೇಖರಣೆ ಮಾಡೋದ್ರಿಂದ ನಮ್ಮ ರೈತ ಮಿತ್ರರಿಗೆ ಒಳ್ಳೆ ಬೆಲೆ ಬರುವವರೆಗೂ ಅವರು ಕಾಯಬಹುದು. ಕಾಯಬಹುದು ಸರ್. ಕೆಲವೊಂದ್ಸಲ ಬರಗಾಲ ಕ್ಷಾಮ ಅಂತ ಇರುತ್ತೆ, ಆವಾಗ ಬೆಳೆ ನಮಗೆ ಸಿಗೋದಿಲ್ಲ. ಈಗ ಸರಿಯಾದ ಶೇಖರಣೆ ಮಾಡಿದರೆ ಕಳೆದ ವರ್ಷದ ಫಸಲುಗಳನ್ನು ನಾವು ಹಲವಾರು ವರ್ಷಗಳವರೆಗೆ ಶೇಖರಣೆ ಮಾಡಬಹುದು. ಇದು ಆಹಾರ ಭದ್ರತೆಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾದರೆ ಈ ಸುರಕ್ಷಿತ ಆಹಾರ ಧಾನ್ಯ ಶೇಖರಣೆಗೆ ಪಾಲಿಸಬೇಕಾದ ಅಥವಾ ಪೂರಕವಾದ ಪ್ರಮುಖ ಅಂಶಗಳು ಏನೇನು? ಪ್ರಮುಖವಾದ ಅಂಶಗಳಂದರೆ ಮೊದಲನೇದಾಗಿ ಬೆಳೆ ಆಗೋ ಹಂತದಲ್ಲೇ ಪ್ರಾರಂಭ ಆಗುತ್ತೆ ಸರ್. ಬೆಳೆ ಆಗಿದೊಡನೆ ತಕ್ಷಣ ಗಮನಿಸಿ ತಡ ಮಾಡದೆ ಕೊಯ್ಲು ಮಾಡಬೇಕು. ಇಲ್ಲ ಆದರೆ ಬೆಳೆ ಅನಪೇಕ್ಷಿತ ಅವಾಗುಣಕ್ಕೆ ಸಿಲುಕಿ ಗುಣಮಟ್ಟ ಕಳೆದುಕೊಳ್ಳಬಹುದು, ಇಲ್ಲವೇ ಕೆಲವೊಂದು ಬೆಳೆಗಳಲ್ಲಿ ಸಿಡಿದು ನಷ್ಟ ಹೊಂದಬಹುದು. ಇನ್ನೊಂದೇನೆಂದರೆ ಸ್ವಚ್ಛ, ಕೀಟ ಹಾಗೂ ರೋಗಮುಕ್ತ ಆರೋಗ್ಯವಂತ ಧಾನ್ಯಗಳನ್ನು ಶುಷ್ಕ ಹಾಗೂ ತಂಪಾದ ವಾತಾವರಣದಲ್ಲಿ ಮಾತ್ರ ಶೇಖರಣೆ ಮಾಡಬೇಕು. ಧಾನ್ಯ ಸಂಗ್ರಹ ಉಗ್ರಾಣದ ಕಟ್ಟಡ ಹೇಗಿರಬೇಕಂದ್ರೆ ಸ್ವಚ್ಛ ಹಾಗೂ ಸದೃಢವಾಗಿದ್ದು ಮಳೆ ಗಾಳಿ ತೇವಾಂಶದಿಂದ ರಕ್ಷಿಸಲ್ಪಟ್ಟಿರಬೇಕು. ಅಲ್ಲದೆ ಕ್ರಿಮಿ ಕೀಟ ಹಾಗೂ ಇಲಿ ಹೆಗ್ಗಣಗಳಿಂದ ರಕ್ಷಿಸಲ್ಪಡಬೇಕು. ಉಗ್ರಾಣದ ಕಟ್ಟಡ ಇಟ್ಟಿಗೆ ಹಾಗೂ ಸಿಮೆಂಟ್ ಇಲ್ಲವೇ ಮರಮುಟ್ಟುಗಳಿಂದ ನಿರ್ಮಾಣವಾಗಿರಬೇಕು. ಕಟ್ಟಡದ ಪಾಯ ಭೂಮಿಯಿಂದ 3 ಅಡಿ ಮೇಲೆ ಇದ್ದು ಸುತ್ತಲೂ 1/2 ಅಡಿ ನಾಲಿಗೆ ವಿಸ್ತರಣೆ ಇರುವುದು ಸೂಕ್ತ. ಕಟ್ಟಡಕ್ಕೆ ಶಾಶ್ವತ ಮೆಟ್ಟಿಲುಗಳು ಇರಬಾರದು. ಧಾನ್ಯ ಮೂಟಗಳನ್ನು ಸಾಗಿಸಲು ಕಟ್ಟಿಗೆ ಮೆಟ್ಟಿಲು ಅಂದರೆ ಡೆಕ್ ಅಂತ ಏನಿತ್ತೀವಿ ಅದನ್ನು ಉಪಯೋಗಿಸಬೇಕು. ಇದರಿಂದ ಇಲಿಗಳ ಹಾವಳಿ ತಪ್ಪಿಸಬಹುದು. ಸಾಕಷ್ಟು ಗಾಳಿ ಬೆಳಕಿಗೆ ಅವಕಾಶ ಇರಬೇಕು. ಆದರೆ ವೆಂಟಿಲೇಟರ್ ಹಾಗೂ ಗವಾಕ್ಷಿ ಕಿಂಡಿಗಳು ಜಾಳಿಗೆಯಿಂದ ಬಂಧಿಸಲ್ಪಟ್ಟು ಹಕ್ಕಿಗಳ ಕಾಟದಿಂದ ಮುಕ್ತವಾಗಿರಬೇಕು. ಉಗ್ರಾಣದ ಗೋಡೆ ನೆಲ ಹಾಗೂ ಮಾಳಿಗೆ ಎಲೆಯ ಬಿರುಕುಗಳನ್ನು ಸಿಮೆಂಟಿನಿಂದ ಮುಚ್ಚಿ ಕ್ರಿಮಿ ಕೀಟಗಳ ಹಾವಳಿಯಿಂದ ರಕ್ಷಿಸಬೇಕು. ಒಳಗಡೆ ಕೀಟನಾಶಕ ಸಿಂಪಡಿಸಬೇಕು. ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಸಾಮಾನ್ಯವಾಗಿ ನಾವು 3 ತರಹದ ಧಾನ್ಯಗಳನ್ನು ಸಂಗ್ರಹಿಸುವುದನ್ನು ಕಾಣಬಹುದು. ಬೇಳೆಕಾಳು ಹಾಗೂ ಎಣ್ಣೆಕಾಳು. ಇವು ಕ್ರಮವಾಗಿ ಶರ್ಕರ, ಪಿಷ್ಟ ಹಾಗೂ ಎಣ್ಣೆ ಕೊಬ್ಬಿನ ಅಂಶಗಳನ್ನು ಅಧಿಕ ಹೊಂದಿದ್ದು ಶೇಖರಣಾ ಸಾಮರ್ಥ್ಯದಲ್ಲಿ ವೈವಿಧ್ಯತೆ ಹೊಂದಿವೆ. ಆದ್ದರಿಂದ ಅವುಗಳ ಪ್ರಕಾರಕ್ಕನುಗುಣವಾಗಿ ಧಾನ್ಯ ಶೇಖರಿಸುವ ಮೊದಲು ಅವುಗಳಿಗೆ ಶಿಫಾರಸಿದ ಸುರಕ್ಷಿತ ಧಾನ್ಯ ತೇವಾಂಶಕ್ಕೆ ಒಣಗಿಸಬೇಕು. ಅಂದರೆ ಜೋಳ, ಭತ್ತ, ಗೋಧಿ ಇವುಗಳನ್ನು 10%ಕ್ಕಿಂತಲೂ ಕಡಿಮೆ. ಬೇಳೆಕಾಳುಗಳು, ಅಲಸಂದಿ, ತೊಗರಿ ಇವುಗಳನ್ನು 9%ಕ್ಕಿಂತಲೂ ಹಾಗೂ ಎಣ್ಣೆಕಾಳುಗಳು, ಶೇಂಗಾ, ಸೋಯಾಬೀನ್ 8%ಕ್ಕಿಂತಲೂ ಕಡಿಮೆ ತೇವಾಂಶಕ್ಕೆ ಪ್ರಖರ ಬಿಸಿಲಿನಲ್ಲೇ ಒಣಗಿಸಿ ಶೇಖರಿಸಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಅವು ಶಿಲೀಂಧ್ರಗಳಿಂದ ಹಾಗೂ ಕೀಟಗಳಿಂದ ಹಾನಿಗೊಳಪಟ್ಟು ತೂಕ, ಗುಣಮಟ್ಟ ಹಾಗೂ ರುಚಿಗಳ ಇಳಿಮುಖವಾಗುವುದು. ಸಮಯಾಂತರದಲ್ಲಿ ಧಾನ್ಯ ತೇವಾಂಶ ಪರಿಶೀಲಿಸಿ ಸಾಕಷ್ಟು ಒಣಗಿಸಿ ಮತ್ತೆ ಶೇಖರಿಸಿಡಬೇಕು. ಇನ್ನೊಂದು ಪ್ರಮುಖ ಅಂಶ ಏನಂದರೆ, ಧಾನ್ಯ ಸಂಗ್ರಹಿಸಲು ಹಳೆಯ ಚೀಲಗಳನ್ನು ಉಪಯೋಗಿಸಬಾರದು. ಅನಿವಾರ್ಯ ಸಂದರ್ಭಗಳಲ್ಲಿ ಏನು ಮಾಡಬೇಕಂದ್ರೆ, ಇಂಥ ಚೀಲಗಳನ್ನು ಉಪಯೋಗಿಸುವುದಾದರೆ ಚೀಲಗಳನ್ನು 0.05% ಕೀಟನಾಶಕ ದ್ರಾವಣದಲ್ಲಿ ಅದ್ದಿ ಒಣಗಿಸಿ ಉಪಯೋಗಿಸಬೇಕು. ಚೀಲಗಳನ್ನು ಇಡಬೇಕಾದ್ರೆ ನೇರವಾಗಿ ನೆಲದ ಮೇಲೆ ಇಡಬಾರ್ದು. ಕಟ್ಟಿಗೆಯ ಹಲಗೆ ಮೇಲೆ ಇಟ್ಟು ಗೋಡೆಯಿಂದ ದೂರವಿರುವಂತೆ ನೋಡಿಕೊಳ್ಬೇಕು. ಇನ್ನೊಂದು ವಿಧಾನ ಅಂದರೆ ಬೀಜೋಪಚಾರ ಮಾಡಿ ಶೇಖರಣೆ ಮಾಡೋದು. ಈ ವಿಧಾನಕ್ಕೆ ಒಣಗಿದ ಬೇವಿನ ಅಥವಾ ಲಕ್ಕೆ ಎಲೆಯ ಪುಡಿಯನ್ನು 1:10 ಧಾನ್ಯದೊಂದಿಗೆ ಮಿಶ್ರಣ ಮಾಡಬೇಕು. ಇಲ್ಲವೇ ಬೇವಿನ ಬೀಜದ ಪುಡಿಯನ್ನು 1:20 ಪ್ರಮಾಣದಲ್ಲಿ ಮಿಶ್ರಣ ಮಾಡಿದರೆ ಉಗ್ರಾಣ ಕೀಟಗಳಿಂದ ಹಾನಿ ತಡೆಯಬಹುದು. ಇಲ್ಲವೇ ಸೀತಾಫಲ ಬೀಜದ ಅಥವಾ ಬಜೆಬೇರಿನ ಪುಡಿ, ಇದು 1 kg ಧಾನ್ಯಕ್ಕೆ 10 gramನಷ್ಟು ಮಿಶ್ರ ಮಾಡುವುದರಿಂದ ನುಸಿ, ಬುರ್ಲೆ ಹಾಗೂ ಇನ್ನಿತರ ಕೀಟಗಳ ಬಾಧೆ ನಿಯಂತ್ರಿಸಬಹುದು. ಇನ್ನು ಅತಿ ಕಡಿಮೆ ಖರ್ಚಿನ ವಿಧಾನ ಅಂದರೆ ಕರಿ ಮೆಣಸಿನ ಪುಡಿಯನ್ನು ಸಹ ಧಾನ್ಯ ಸುರಕ್ಷತೆಗಾಗಿ ಬಳಸಬಹುದು. ರಾಗಿ ತೌಡನ್ನು ನಾವು ದ್ವಿದಳ ಧಾನ್ಯಗಳೊಂದಿಗೆ ಬೆರೆಸಿ ಶೇಖರಣೆ ಮಾಡೋದ್ರಿಂದ ಕೀಟಬಾಧೆ ತಡೆಯಬಹುದು. ದ್ವಿದಳ ಧಾನ್ಯಗಳಿಗೆ ಒಂದು ಅತ್ಯುತ್ತಮ ಕಡಿಮೆ ಖರ್ಚಿನ ವಿಧಾನ ಅಂದರೆ ಎಣ್ಣೆಯಿಂದ ಲೇಪನ ಮಾಡಿ ಸಂಗ್ರಹಿಸಬಹುದು. ಉದಾಹರಣೆಗೆ ಔಡ್ಲ, ಅಗಸೆ, ಹೊಂಗೆ, ಬೇವು, ಪುಂಡಿ ಮುಂತಾದ ಎಣ್ಣೆಗಳಿಂದ ಲೇಪನ ಮಾಡಬಹುದು. ಇವಲ್ಲದೆ ಖಾದ್ಯ ತೈಲಗಳು ಅಂದರೆ ನಾವೇನು ಊಟ ಮಾಡ್ತೀವಲ್ಲ ಅಂಥ ತೈಲಗಳು, ಸೂರ್ಯಕಾಂತಿ, ಸೋಯಾ ಅವರೆ, ಸಾಸಿವೆ, ಕುಸುಬೆ, ಶೇಂಗಾ ಹಾಗೂ ತೆಂಗಿನ ಎಣ್ಣೆಗಳನ್ನು ಪ್ರತಿ kg ಧಾನ್ಯಕ್ಕೆ 3-5 ml ಲೇಪನ ಮಾಡಬಹುದು. ಸಸ್ಯಜನ್ಯ ಪದಾರ್ಥ ಹಾಗೂ ಎಣ್ಣೆಯ ಲೇಪನದಿಂದ ಕೀಟಗಳ ಸಂತಾನೋತ್ಪತ್ತಿಯಲ್ಲಿ ತೊಂದರೆಯಾಗಿ ಸಂತತಿ ನಾಶವಾಗುವುದು. ಗಿಡಮೂಲಿಕೆಗಳ ಘಾಟು ವಾಸನೆಯಿಂದ ಕೀಟಗಳ ಉಸಿರಾಟಕ್ಕೆ ತೊಂದರೆಯಾಗಿ ಅನಪೇಕ್ಷಿತ ವಾತಾವರಣ ಉಂಟಾಗಿ ಧಾನ್ಯಗಳ ಮೇಲೆ ಸತ್ಯಗಳನ್ನಿಡಲು ಸಾಧ್ಯವಾಗುವುದಿಲ್ಲ. ಇನ್ನೂ ಬೇರೆ ವಿಧಾನಗಳ ಜಡ ಪದಾರ್ಥ ಇಲ್ಲವೇ ಗಣಿಗಳ ತ್ಯಾಜ್ಯ ವಸ್ತುಗಳಿಂದಲೂ ಧಾನ್ಯಗಳಿಗೆ ಮಿಶ್ರಣ ಮಾಡಿ ಸಂಗ್ರಹ ಮಾಡಬಹುದಾಗಿದೆ. 7% ಆಹಾರ ಮಾತ್ರ ಸಂಸ್ಕರಣೆಗೆ ಒಳಪಡುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಸಂಸ್ಕರಣೆ ಒಂದು ಮುಖ್ಯ ಉದ್ಯಮೆಯಾಗಿ ಬೆಳೆಯುತ್ತಿದೆ ಹಾಗೂ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುತ್ತಿದೆ. ಆಹಾರ ಸಂಸ್ಕರಣೆಯು ಕೃಷಿ, ಉದ್ದಿಮೆ ಹಾಗೂ ಆರ್ಥಿಕ ಬೆಳವಣಿಗೆಗೆ ಒಂದು ಮುಖ್ಯ ಕೊಂಡಿಯಾಗಿದೆ. ಆಹಾರ ಸಂಸ್ಕರಣೆಯ ರಂಗದಲ್ಲಿಯ ಪ್ರಗತಿ ಹಾಗೂ ಆಹಾರ ಸ್ಥಿತಿ ಉತ್ತಮಗೊಳಿಸುವಲ್ಲಿ ಸಫಲವಾಗುತ್ತಿದೆ. ನಮ್ಮ ದೇಶದಲ್ಲಿ ಕೊಯ್ಲು ನಂತರದ ಹಾನಿ ಅಪಾರವಾಗಿದ್ದು, ಶೇಕಡ ಧಾನ್ಯಗಳ ಮೌಲ್ಯವರ್ಧನೆಯು ದೇಶದ ಆಂತರಿಕ ಹಾಗೂ ಬಾಹ್ಯ ಮಾರುಕಟ್ಟೆಗೆ ಉತ್ತೇಜನ ನೀಡಿ ದೇಶದ ಆರ್ಥಿಕ ಸ್ಥಿತಿ ಉತ್ತಮಗೊಳಿಸುವಲ್ಲಿ ಸಫಲವಾಗುತ್ತಿದೆ. ನಮ್ಮ ದೇಶದಲ್ಲಿ ಕೊಯ್ಲು ನಂತರದ ಹಾನಿ ಅಪಾರವಾಗಿದ್ದು 25-30% ಹಾಳಾಗುತ್ತಿದೆ. ಆದ್ದರಿಂದ ಆಹಾರ ಧಾನ್ಯಗಳನ್ನು ಯೋಗ್ಯ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಬೆಳಿತೀವಿ ಅನ್ನೋದು ಮುಖ್ಯ ಅಲ್ಲ. ಬೆಳೆದಿದ್ದ ಆಹಾರವನ್ನ ನಾವು ಯಾವ ರೀತಿ ಶೇಖರಣೆ ಮಾಡ್ತೀವಿ, ಶೇಖರಣೆ ಮಾಡೋ ಮುಂಚೆ ಯಾವ ರೀತಿ ಸಂಸ್ಕರಣೆ ಮಾಡ್ತೀವಿ, ಮತ್ತು ಬೆಳೆದ ಆಹಾರದ ಮೌಲ್ಯವರ್ಧನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಮೌಲ್ಯವರ್ಧನೆಯಿಂದ ಮಾರುಕಟ್ಟೆ ಸ್ಥಿರೀಕರಣಗೊಳ್ಳುತ್ತೆ, ಗ್ರಾಹಕನಿಗೆ ಕೂಡ ತನಗೆ ಬೇಕಾದಂಥ ಆಹಾರ ಒಳ್ಳೆ ಗುಣಮಟ್ಟದಲ್ಲಿ ಸಿಗುತ್ತೆ, ಮತ್ತು ಒಳ್ಳೆ ಗುಣಮಟ್ಟದ ಆಹಾರನ ನೀಡಿದ್ದಕ್ಕಾಗಿ ರೈತನಿಗೂ ಕೂಡ ಒಂದು ಒಳ್ಳೆ ಬೆಲೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಆಹಾರ ಧಾನ್ಯಗಳ ಶೇಖರಣೆ ಮತ್ತು ಸಂಸ್ಕರಣೆ ಕುರಿತು ಇದುವರೆಗೆ ತುಂಬ ಉಪಯುಕ್ತ ಮಾಹಿತಿಯನ್ನು ನಮ್ಮ ರೈತ ಮಿತ್ರರಿಗೆ ನೀಡಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಹಾರ ಧಾನ್ಯಗಳ ಶೇಖರಣೆ ಮತ್ತು ಸಂಸ್ಕರಣೆ ಈ ಕುರಿತು ಡಾಕ್ಟರ್ ಜೆ ರಾಧಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಂಧುವರೇ, ಬನ್ನಿ ಈಗ ಆಲಿಸೋಣ ಕೃಷಿ ಗೀತೆಗಳನ್ನು. ರೈತ ಬಂಧುವರೇ, ಬನ್ನಿ ಈಗ ಆಲಿಸೋಣ ಚಿತ್ರಗೀತೆಗಳನ್ನು. ಚಿನ್ನ ಮಾತಲ್ಲಿ ನಾ ಹೇಳಲಾರೆ, ನ ನನ್ನ ಉಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಉಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೇ ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನನ್ನ ಉಣಿಸಲು ಬಯಕೆಗಳು ಕಂಡೇ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವನೇ ಬಳಸುತ್ತಿದೆ ಲತೆ ಬಳಸುತ್ತಿದೆ ಆಸರೆ ಬೇಕೆಂದು ಮರವನ್ನು ನಮ್ಮಂತೆ ಅನುರಾಗದೆ ನನಿಯುತ್ತಿದೆ ಹೊಸ ಹೂಗಳಲ್ಲಿ ಜೇನನು ಹೀರುತ್ತ ದುಂಬಿಗಳು ನಮ್ಮಂತೆ ಉಲ್ಲಾಸದಿ ನೋಡು ಈ ಸಂಜೆಯಲ್ಲಿ ಬೀಸೋ ತಂಪಾದ ಗಾಳಿ ಬಂದು ಸುಯಿ ಎಂದು ಹಾಡಿ ನನ್ನ ಬಳಿ ಹೇಳಿದೆ ನೀನೆಂದೆಂದು ನನ್ನವಳೇ ಇಂದು ಆನಂದನ ತಾಳಲಾರೆ ನನ್ನ ಮಾತಲ್ಲಿ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೇ ಹರಿಯುತ್ತಿದೆ ಸಾಗರ ಎಲ್ಲೆಂದು ಹುಡುಕುತ್ತಿದೆ ನಮ್ಮಂತೆ ಒಂದಾಗಲು ಕರೆಯುತ್ತಿದೆ ಎಲೆಮರೆಯಲ್ಲಿ ಕೋಗಿಲೆ ಎಂದು ಹಾಡುತ್ತಿದೆ ಸಂಗಾತಿಯ ಸೇರಲು ತಾಳಲಾರೆ ಚಿನ್ನ ಮಾತಲ್ಲೇ ನಾ ಹೇಳಲಾರೆ ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವಳೇ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು ನೀನೆಂದೆಂದು ನನ್ನವನೇ ನೀನೆಂದೆಂದು ನನ್ನವಳೇ ಕಣ್ಣು ಕಣ್ಣು ಕಲೆತಾಗ ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ಕೂಗಿ ಹೃದಯ ಬಿಡಲಾರಿ ಎಂದಿದೆ ಕೂಗಿ ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ಕೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ ಕಲ್ಪನೆ ಹೊಸ ಲೋಕಕ್ಕೆ ಸೆಳೆಯುತ್ತಿದೆ ಆಹಾ ಏನೋ ಹೇಳೋ ಆಸೆ ಆಹಾ ಏನೋ ಕೇಳೋ ಆಸೆ ನಾಚಿಕೆ ತಡೆಯುತ್ತಿದೆ ಆಹಾ ಏನೋ ಹೇಳೋ ಆಸೆ ಆಹಾ ಏನೋ ಕೇಳೋ ಆಸೆ ನಾಚಿಕೆ ತಡೆಯುತ್ತಿದೆ ಕಣ್ಣು ಕಲೆತಾಗ ಮನವು ಉಯ್ಯಾಲೆಯಾಗಿದೆ ತೂಗಿ ಹೃದಯ ಬಿಡಲಾರೆ ಎಂದಿದೆ ಕೂಗಿ ರೈತ ಬಂಧುವರೇ, ಇದುವರೆಗೆ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಆಹಾರ ಧಾನ್ಯಗಳ ಶೇಖರಣೆ ಮತ್ತು ಸಂಸ್ಕರಣೆ ಈ ಕುರಿತು ಜಯರಾಧಾ ಅವರೊಂದಿಗಿನ ಸಂದರ್ಶನ, ಕೃಷಿ ಗೀತೆಗಳು ಹಾಗೂ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಇನ್ನೂ ಹೊತ್ತಾಯಿತು ರೈತ ಬಾಂಧವರೇ, ಮತ್ತೆ ನಾಳೆಯ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.